ಯುಗದಲ್ಲಿ ಒಂದು ತೆರೆ, ಮನದಲ್ಲಿ ಒಂದು ತೆರೆ, ಆ ತೆರೆ ನೀ ತೆರೆ, ತೆರೆ ತೆರೆ ಕಣ್ತೆರೆ ತೆರೆ, ಮರೆ ಮರೆ ಚಿಂತೆಯ ಮರೆ. ನೆರಳು ಬೆಳಕಿನ ಆಟ ಜೀವನ, ಭ್ರಾಂತಿ ತುಂಬಿದ ನೋಟ ಜೀವನ, ನೆರಳು ಬೆಳಕಿನ ಆಟ ಜೀವನ, ಭ್ರಾಂತಿ ತುಂಬಿದ ನೋಟ ಜೀವನ, ಕೆಲವರಾಡುವ ಬೇಟೆ ಜೀವನ, ಬೂದಿ ಮುಚ್ಚಿದ ಕೆಂಡ ಜೀವನ, ಎಷ್ಟು ಹೊತ್ತರು ತೀರದ ಹೊರೆ ತೆರೆ ತೆರೆ